ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಾಂಧವರೇ, ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಗ್ರಾಮಾಂತರಂಗದೊಳಗೆ ತೊಗರಿ ಕೃಷಿ ಅನುಭವ ಕುರಿತು ಸೋಮಣ್ಣ ಗೋನಾಳ್ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಏನ್ ಮಾಡ್ತಾ ಇದ್ದೀರಿ ಸೋಮಣ್ಣವರೇ? ಸರ್, ನಾವು ತೊಗರಿ ಕ್ಲೀನ್ ಮಾಡ್ಕೊಟ್ಟು ನೋಡಿ ಸರ್. ಓಹೋ, ತೊಗರಿ. ಹಾಂ, ಹೊಲದಲ್ಲಿ ಎಲ್ಲ ಹೋಗಿಲ್ಲ ಇವತ್ತು ಸರ್. ಇವು ಎಲ್ಲ ಕ್ಲೀನ್ ಮಾಡೋ ಭಾಳ ಆಯ್ತಲ್ಲ ಸರ್. ಹ್ಞೂ, ಹೀಗಾಗಿ ಸ್ವಲ್ಪ ಎಲ್ಲಿ ಹೋಗಿಲ್ಲ ಸರ್. ಹ್ಞೂ ಹ್ಞೂ ಹ್ಞೂ. ಇದು ತೊಗರಿ ನಿಮ್ಮ ಕಡೆ ಜಾಸ್ತಿ ಬೆಳಿತೀರಾ ಸರ್? ಇದು ಮಿಶ್ರ ಬೆಳೆ ಆಗಿ ಬೆಳಿತಾರೆ ಸರ್, ಸಪ್ರೇಟ್ ಆಗಿ ಬೆಳಿತಾ ಇಲ್ಲ ಸರ್. ಈಗ ಸೋಮಣ್ಣರೆ, ನಾವಿರೋದು ನಿಮ್ಮೂರು ಚಿಲ್ಕಮುಖಿ, ನಿಮ್ಮ ಮನೇಲಿದ್ದೀವಿ. ಹ್ಞೂ ಸರ್. ಹೌದಲ್ವಾ, ಚಿಲ್ಕಮುಖಿ ಗ್ರಾಮದವ್ರು ನೀವು? ಹೌದು ಸರ್. ನಿಮ್ದು ಮುಖ್ಯವಾಗಿ ವೃತ್ತಿ ಏನು ಸೋಮಣ್ಣರೆ? ಇದೇ ಸರ್, ಹೊಲ್ದಾಗ ಮಾಡ್ಕೊಂಡು ಹೊಂಟೀನಿ ಸರ್. ನಾನು ಅದೇ 10 ವರ್ಷಲಿದ್ದ. ವ್ಯವಸಾಯ ಮಾಡ್ತೀರಿ? ವ್ಯವಸಾಯನ ಮಾಡ್ತೀನಿ ಸರ್. ಹ್ಞೂ. ಅಂದ್ರೆ ಸರ್, ನೀರಾವರಿ ಇಲ್ಲ ಸರ್ ನಮ್ದು. ಹ್ಞೂ ಹ್ಞೂ. ಮಳೆ ಆಶ್ರಿತ ಜಮೀನ ಸರ್ ಅಷ್ಟು. ಹ್ಞೂ ಹ್ಞೂ ಹ್ಞೂ. ನಿಮ್ಗೆ ಎಷ್ಟು ಎಕರೆ ಭೂಮಿ ಇದೆ? ನನ್ನ ಪಾಲಿಗೆ 3 ಎಕರೆ ಐತೆ ಸರ್. 3 ಎಕರೆ ಭೂಮಿ ಇದೆ. ಹ್ಞೂ ಸರ್. ಏನೇನು ಬೆಳಿತೀರಿ ಅದ್ರೊಳಗೆ? 2.5 ಎಕರೆ 2.5 ಎಕರೆ ತೊಗರಿ ಬೆಳಿತೀನಿ ಸರ್. ಇನ್ನ 1/2 ಎಕರೆ ಅದೇನಾಗುತ್ತೆ ಅಂದ್ರೆ ಸ್ವಲ್ಪ ನೀರು ತಾವ್ ಬರುತ್ತೆ ಸರ್, ಊಟಿ ಬರುತ್ತೆ ಅಂತಾರೆ ಸರ್. ಊಟಿ ಆ ತರ ಆಗಿದೆಯಾ? ಯಾಕೆ ಅಲ್ಲಿ ನೀರು ಜಾಸ್ತಿ ಬಸಿತೈತೆ? ಹೀಗೆ ಬಸಿತೈತೆ ಸರ್, ಗದ್ದೆ ಟೈಪ್ ಐತೆ ಸರ್, ಅದ ತಗ್ಗು ಪ್ರದೇಶ ಐತೆ ಸರ್ ಅದ. ಹಂಗಾಗಿ ಅದ ಸ್ವಲ್ಪ ಅಲ್ಲಿ ಸ್ವಲ್ಪ ಸವಳು ಮಣ್ಣಾಗಿದೆ ಸರ್. ಸವಳು ಇದ್ರೆ ಭತ್ತ ಬೆಳಿತಿದ್ದೆ ಸರ್ ನಮ್ಮ ಅಪ್ಪಾರ ಅವಾಗ. ಭತ್ತ ಆಮೇಲೆ ಆರ್ಕ ಬೆಳಿತಿದ್ರು ಸರ್ ಆ ಹೊಲ್ದಾಗ. ಈಗ ಭತ್ತನ ಹಾಕ್ತು ಸರ್. ಹಾಕಿದ್ರ ಏನಾಕತಿ ಸ್ವಲ್ಪ ಜಾಸ್ತಿ ಕಸ ಬರೋದಕ್ಕ ಎತ್ತಿಲ್ಲ ಸರ್ ನಾನು. ಹೌದಾ? ಕಳೆ ನಿರ್ವಹಣೆ ಬಹಳ ಸಮಸ್ಯೆ ಆಗ್ಬಿಡುತ್ತೆ ಸರ್, ಹಂಗಾಗಿ ಭತ್ತ ಹಾಕಿಲ್ಲ ಸರ್ ನಾನು. ಸೊ ಭತ್ತ ಬೆಳೆಯೋದು ಬಿಟ್ಟಿದ್ರಿ? ಭತ್ತ ಬೆಳಗಿಲ್ಲ ಸರ್. ಅದ ಜಲಾನ ಎಂದ್ರೆ ಮಾವಿನ ಗಿಡ ಹಾಕ್ಬಿಟ್ರ ಸರ್ ಆ ಗದ್ದಿಗೆ. ಆ ಗದ್ದಿಗೆ ಮಾವಿನ ಗಿಡ ಹಾಕಿ ಕೊಟ್ಬಿಟ್ರ ಸರ್ ಒಂದ್ 50. ಅವು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗತ್ತೆ ಸರ್, ಅಲ್ಲಿ 10 ವರ್ಷದಿಂದನೂ ಅದಾವ ಸರ್ ಅವ್ ಗಿಡ. ಹೌದಾ? ಹ್ಮ್ ಸರ್. ಅದ್ರ ಈಗ ಮಾವು ಅಲ್ಲಿ ಫಲ ಬರ್ತಾ ಇದೆಯಾ? ಫಲ ಬರ್ತೈತೆ ಸರ್. ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಇಲ್ಲ ಸರ್, ಸರಿಯಾದ ಗೊಬ್ಬರ ಆಮೇಲೆ ಮತ್ತೆ ನೀರಾವರಿ ಇತ್ತಂದ್ರ ಪಂಪ್ ಸೆಟ್ ಇತ್ತಂದ್ರ ಬ್ಯಾಸಿಗೆ ಟೈಮ್ ನಲ್ಲಿ ನೀರ್ ಹರಿಸಬಹುದಿತ್ತು ಸರ್. ಅದ ಪಂಪ್ ಸೆಟ್ ಇಲ್ದಕ ಮಳೆ ಆಶ್ರಿತವಾಗಿ ಬೆಳೆದಾವ ಸರ್ ಅವ ಗಿಡ 50 ಗಿಡನ. ಯಾವ್ದು ಅದು ಮಾವು? ಅದು ಸರ್ ಮಾವು ಬೆನಸ್ ಸರ್. ಅದ ಬೆನಸ. ಹ್ಮ್ ಸರ್. ಎಷ್ಟು ಬರ್ತದೆ ವರ್ಷ ನಿಮ್ಗೆ ಅಲ್ಲಿ ಇಳುವರಿ ಫಲ? ಸರ್ ಅದು ಒಂದ್ 3 ಕ್ವಿಂಟಲ್ ಆಗತ್ತೆ ಸರ್. ಅದು 3 ಕ್ವಿಂಟಲ್ ಕಾಯಿ ಆಗತ್ತೆ ಸರ್. ಅದು ಕಾಯಿನ ಕೊಟ್ಬಿಡ್ತೀವಿ. ನೀವು ಕಾಯಿ ಕೊಟ್ಬಿಡ್ತೀರಾ? ಕಾಯಿ ಕೊಟ್ಬಿಡ್ತು ಸರ್. ಕಾಯಿ ಅಂದ್ರೆ ಏನ್, ಚಟ್ನಿಗಾಯಿ ಹೋಯ್ತಾರ ಹೇಗೆ? ಕೊರ್ ಮಂದಿ ಬರ್ತಾರೆ ಸರ್, ಅವ್ರು ಪ್ರತಿ ತೋಟ ತೋಟ ಅಡ್ಡಾಡ್ತಾರೆ ಸರ್. ಅವರು ಚಟ್ನಿಗೆ ಕಳಿಸ್ಬಿಡ್ತಾರ ಅಥವಾ ಅದು ಹಣ್ಣಿಗಿಡ್ತಾರ ಸರ್, ಎಳಗಿಲ್ ಸರ್ ಅವ್ರು. ಅವ್ರು ಬಂದು ನೋಡ್ತಾರೆ ಸರ್ ಎಷ್ಟು ಪ್ರಮಾಣದಾಗ ಐತಿ ಅಂತೇಳಿ. ಅದು ನೋಡ್ತಾರ ಸರ್, ಅದ ಗಿಡದಾಗ ಕಾಯಿ ನೋಡ್ಕೊಂಡು ಅವ್ರು ಮುಗಿಸ್ಕೊಂಡ್ಬಿಡ್ತಾರ ಸರ್, ಗುತ್ತಿಗೆ ಮುಗಿಸ್ಕೊಂಡ್ಬಿಡ್ತಾರ ಸರ್. ಹೌದಾ? ಸರ್ ಅಂದ್ರೆ ಅದು ಬಿಡಿಸುವ ಹಂತ ಹೇಗಿರ್ತದೆ? ಅದು ಚಟ್ನಿಗಾಗಿ ಯೋಗ್ಯವಾಗಿರ್ತದೋ ಅಥವಾ ಹಣ್ಣು ಮಾಡ್ಲಿಕ್ಕೆ ಯೋಗ್ಯವಾಗಿರ್ತದೋ ಹೇಗೆ? ಅದು ಸರ್ ಹಣ್ಣು ಮಾಡಕ್ಕೆ ಯೋಗ್ಯ ಸರ್ ಅದು. ಹ್ಮ್ ಸರ್, ಜಾಸ್ತಿ ಹಣ್ಣು ಮಾಡಕ್ಕೆ ಯೋಗ್ಯ ಸರ್ ಅದು. ಅವ್ರೇನ್ ಮಾಡ್ತಾರ, ಕಲರ್ ಬಂದದ್ದು ಅಲ್ಲಿ ಅವು ತಮ್ಗೆ ಬೇಕಾಗಿದ್ದು ಹಣ್ಣಿಗೆ ಇಟ್ಕೊಂಡ್ ಸರ್ ಓದುದು ಚಟ್ನಿಗೆ ಕಳಿಸ್ಬಿಡ್ತಾರ ಸರ್. ಎಲ್ಲಿಯವರು? ಇಲ್ಲೇ ಕರ್ನಾಟಕದವರ ಅಥವಾ ಬೇರೆ ಕಡೆ? ಇಲ್ಲ ಸರ್, ಇಲ್ಲ ಕುದ್ರಿಮಾತಿ ಅಂತ ಬರ್ತದೆ ಸರ್. ಕುದ್ರಿಮಾತಿ ಇಲ್ಲ ಮಂಗಳೂರು, ಇಲ್ಲ ಸುತ್ತಮುತ್ತ ಅದಾರ ಸರ್ ಅವರು. ಅಂದ್ರೆ ಅವ್ರು ಏನಾದ್ರೂ ಚಟ್ನಿ ಮಾಡಿ ಮಾರಾಟ ಮಾಡ್ತಾರ? ಅವ್ರು ಮಾಡಂಗಿಲ್ಲ ಸರ್, ಅವರು ಮಾರ್ಕೆಟ್ಗೆ ಹೊಡೆದ್ಬಿಡ್ತಾರೆ ಸರ್. ಹೊಡೆದ್ಬಿಡ್ತಾರೆ. ಸರಿ, ಅಂದ್ರೆ ಈಗ ನಿಮ್ಗೆ ಮಾವಿನ ಒಂದು ಬೆಳೆದು ಪ್ರತಿಫಲ ಸಿಗ್ತಾ ಇದೆ? ಸಿಗಕತ್ತೆ ಸರ್. ವರ್ಷ ಎಷ್ಟು ಆದಾಯ ಬರುತ್ತೆ ಅದಕ್ಕೆ? ಅದು ಸರ್ 1 ಕ್ವಿಂಟಲ್ಗೆ 3,000 ರೂಪಾಯಿ ತಗೊಂತಾರೆ ಸರ್. ಎಷ್ಟು ಕ್ವಿಂಟಲ್ ಆಗ್ತದೆ ನಿಮ್ಗೆ? 2-3 ಕ್ವಿಂಟಲ್ ಆಗತ್ತೆ ಸರ್ ಅದು. ಓಹೋ. ಹ್ಞೂ ಸರ್. ಒಂದು 10,000 ರೂಪಾಯಿ ಅಷ್ಟು? ಒಂದು 10,000 ರೂಪಾಯಿ ಅಷ್ಟು. ವರ್ಷಕ್ಕೆ 10,000? ಅದು. ಹ್ಞೂ ಸರ್, ಅಷ್ಟು ಆದಾಯ ಸಿಗ್ತೈತೆ ಸರ್. ಅದು ಮಳೆ ಆಶ್ರಿತ ಸಿಗ್ತೈತೆ ಸರ್. ಏನು ಅಂತ ಏನು ಖರ್ಚಿಲ್ಲ? ಅದು ಖರ್ಚು ಏನಿಲ್ಲ ಸರ್, ಖರ್ಚು ಇಲ್ಲ ಸರ್. ಎಷ್ಟು ಗಿಡಗಳಿಗೆ ಬರ್ತದೆ ಅದು? ಅದು ಸರ್ 50 ಗಿಡ ನಾಟಿ ಮಾಡಿದ್ರು ಸರ್ ಜಲಾನಿಂದ. ಅದ್ರೊಳಗೆ 30 ಗಿಡ ಉಳ್ಕೊಂಡವ್ ಸರ್, ಇನ್ನ 20 ಗಿಡ ಕರಡಿ ಎಲ್ಲ ಬಂದು ಆರಾಡಿ ಮುರಿದ್ಬಿಟ್ಟು ಸರ್. ಅಂದ್ರೆ 30 ಗಿಡದಿಂದ ಒಂದು 3 ಕ್ವಿಂಟಲ್ ಸಿಗ್ತದೆ? 3 ಕ್ವಿಂಟಲ್ ಸಿಗುತ್ತೆ ಸರ್. ಮತ್ತೆ ಈ ಹೊರಭೂಮಿಯಲ್ಲಿ ಏನು ಬೆಳಿತಿದ್ರಿ? ಹೊರಭೂಮಿಯಲ್ಲಿ ತೊಗರಿ ಹಾಕ್ತೀನಿ ಸರ್, ತೊಗರಿ ಹಾಕಕತ್ತೀನಿ ಸರ್. ನಾನು ಹಾಂ ಹಾಂ ತೊಗರಿ ಹಾಕಕತ್ತೀನಿ ಅಂದ್ರೆ ಸರ್ ಜಾಸ್ತಿ ನಮಗೆ ಸ್ವಲ್ಪ ಎತ್ತು ಇಲ್ಲ ಸರ್, ಹ್ಞೂ ಕಳೆ ನಿರ್ವಹಣೆ ಮಾಡೋಕ್ಕಾಗಲಾರ್ದಕ್ಕೆ ನಾನು 6 ಫೂಟ್ ಬೀದಿ ಬಿಟ್ಟು ಟ್ರ್ಯಾಕ್ಟರ್ ಕುಂಟಿ ಹೊಡ್ಸೋದ್ ಸಲುವಾಗಿ ಹ್ಞೂ ತೊಗರಿ ಹಾಕಕತ್ತೀನಿ ಸರ್. ಹೌದು, ಅಂದರೆ ತೊಗರಿಯನ್ನೇ ಮುಖ್ಯ ಬೆಳೆ ಮಾಡ್ಕೊಂಡ್ರೆ ನೀವು? ಹೌದು ಸರ್, ತೊಗರಿನ ಮುಖ್ಯ ಬೆಳೆ ಮಾಡ್ಕೊಂಬಿಟ್ಟೀನಿ ಸರ್. ಎತ್ತಿಲ್ದಕ್ಕೆ ಎತ್ತು ತಿಂಗಳಾಗುತ್ತಂದ್ರೆ ಹ್ಞೂ ಮಿಶ್ರ ಬೆಳೆ ಆಗಿ ಮಾಡ್ಕೋಬೋದಿತ್ತು ಸರ್. ಹ್ಞೂ ಈಗ ಎತ್ತು ಇಲ್ದಕ್ಕೆ ಬರೀ ಟ್ರ್ಯಾಕ್ಟರ್ಗೆ ಗಳಕ್ಕಾದಕ್ಕೆ ಸರ್ ಅದು ಕಳೆ ನಿರ್ವಹಣೆ ಸಲುವಾಗಿ ಬರೀ ತೊಗರಿನ ಮುಖ್ಯ ಅಂದ್ರೆ ಬೆಳೆ. ನೀವು ಮೂಲತಃ ಕೃಷಿಕರಲ್ವಾ, ನಿಮಗೆ ಎತ್ತು ಅವೆಲ್ಲ ಇದ್ಲಿ ಇರ್ಲಿಲ್ವಾ? ಇದ್ದು ನಾವು 4 ಜನ ಅಂತಂಬಳಲ್ಲ ಸರ್, ಹ್ಮ್ ಹ್ಮ್ ಅವಾಗ ಕೂಡಿದ್ದಾಗ ಎತ್ತಿದ್ದು ಸರ್, ಎತ್ತು ಬಂಡಿ ಹ್ಮ್ ಹ್ಮ್ ಆಮೇಲೆ ಆಕಳ ಎಮ್ಮಿ ಎಲ್ಲ ಇದ್ದು ಸರ್. ಹ್ಮ್ ಒಂದು 5 ವರ್ಷ ಸುಮಾರು ಹಿಂದ್ಗಡೆ ಬ್ಯಾರೆ ಅದು ಅಲ್ಲ ಸರ್, ಹ್ಮ್ ಹ್ಮ್ ಅವಾಗ ಸ್ವಲ್ಪ ನಮ್ಮ ಅಣ್ಣರಿಗೆ ಹೋದ್ವು ಸರ್ ಅವು ಎತ್ತು, ಹ್ಮ್ ನಿಮ್ಮ ಪಾಲಿಗೆ ಎತ್ತುಗಳು ಬಂದಿಲ್ಲ. ನಮ್ಮ ಪಾಲಿಗೆ ಎತ್ತು ಭೂಮಿ ಎಷ್ಟು ಬಂದಿದೆ? 3 ಎಕರೆ ಬಂದಿತ್ತು ಸರ್. 3 ಎಕರೆ ಭೂಮಿ ಬಂದಿದೆ. ಹ್ಞೂ ಸರ್, ಅದರಲ್ಲಿ ನೀವು 3 ಎಕರೆಯನ್ನು ಉಳುಮೆ ಮಾಡ್ತೀರಿ? ಮೂರು ಎಕರೆನ ಉಳುಮೆ ಮಾಡ್ತು ಸರ್, ಹ್ಮ್ 2.5 ಎಕರೆ ಅದು ತೊಗರಿ. ಸೌಳು ಭೂಮಿ ಇರೋದು ಬೇರೆ ಜಾಗ? ಅದು ಸೌಳ ಭೂಮಿಯಾಗ ಮಾವಿನ ಗಿಡ ಇರೋದು ಸರ್. ಹ್ಮ್ ಹ್ಮ್ ಅದೇನೆ 3 ಎಕರೆನಾ ಅಥವಾ ಹ್ಞೂ ಬೇರೆ ಇದೆಯಾ? ಅದನ್ನ ಹಿಡ್ಕೊಂಡೆ ಸರ್. ಅದನ್ನ ಹಿಡ್ಕೊಂಡು ಸೇರ್ಕೊಂಡು 3 ಎಕರೆ, ಹ್ಞೂ ಸರ್ ಅವೆರಡು ಹತ್ತಿರದಲ್ಲಿ ಇದಾವ ಬೇರೆ ಬೇರೆ ಇದೆಯಾ? ಒಂದ್ ಹತ್ರ ಸರ್ ಅಷ್ಟು. ಒಂದ್ ಸೈಡ್ ತಗ್ಗು ಪ್ರದೇಶದಾಗ ಅದು ಹ್ಮ್ ಮಾವಿನ ಗಿಡ ಅದ ಸರ್. ಅಂದ್ರೆ ನೀವು ಪ್ರತಿ ವರ್ಷ ತೊಗರಿ ಬೆಳಿತೀರಿ? ಪ್ರತಿ ವರ್ಷ 4ನೇ ವರ್ಷ ಮುಂಗಾರಿಗೆ ಹಿಂಗಾರಿಗೆ? ಮುಂಗಾರಿಗೆ ಸರ್, ಅದು ಹ್ಮ್ ಮುಂಗಾರಿಗೆ ಅಷ್ಟೇ ಬರ್ತೈತೆ ಸರ್, ಯಾಕಂದ್ರೆ ಹಿಂಗಾರಿಗೆ ಬರಲ್ಲ ಅದು. ಮಳೆ ಆಶ್ರಿತ ಆಕತ್ತಲ್ಲ ಸರ್. ಹ್ಮ್ ಹ್ಮ್ ಹ್ಮ್ ಈಗ ಹಿಂಗಾರಿಗೆ ಅಂದ್ರೆ ಮಳೆ ಕಡಿಮೆ ಆಗ್ಬಿಡ್ತಾವೆ ಸರ್ ಹ್ಮ್ ಅಷ್ಟೊತ್ತಿಗೆ. ಹ್ಮ್ ಹ್ಮ್ ಮುಂಗಾರಿಗೆ ಅಷ್ಟೇ ಸರ್. 3 ಎಕರೆ ಆಗ್ತೀರಾ? 2.5 ಎಕರೆ ಎರಡು ಹಾಕ್ತೀನಿ ಸರ್. ಎರಡೂವರೆ ಎಕರೆ ಆಗ್ತೀರಿ. ಹ್ಞೂ ಸರ್. ಈ ತೊಗರಿ ನಿರ್ವಹಣೆ ಹೇಗೆ ಆರಂಭದಿಂದ ಹೇಳಿ ನಮಗೆ, ಯಾಕಂದ್ರೆ ತೊಗರಿ ಪ್ರತಿನಿತ್ಯ ಬೇಕಾಗುವಂಥ ಒಂದು ದ್ವಿದಳ ಧಾನ್ಯ. ಹ್ಞೂ ಸರ್. ಆದರೆ ಅದನ್ನು ಬೆಳೆಯುವಂಥ ರೈತರಿಗೂ ಸಹಿತ ಒಂದು ಆರ್ಥಿಕವಾಗಿ ಭದ್ರತೆ ಸಿಗಲಿಕ್ಕೆ ಸಾಧ್ಯತೆ ಇದೆಯಾ? ಸಿಗುತ್ತೆ ಸರ್. ಯಾವ ಥರ ಮಾಡ್ಬೇಕಂದ್ರೆ ಸರ್, ಅದನ್ನ ಬ್ಯಾಸ್ಗೆ ಟೈಮ್ನಾಗ ಡಿಸೆಂಬರ್ ಕಳೆದ ಮೇಲೆ ಜನವರಿ ಫೆಬ್ರವರಿಯಾಗ ಒಂದು ಸರ್ತಿ ಕ್ಲೀನ್ ಮಾಡ್ಕೋಬೇಕು ಸರ್ ಹೊಲನ. ಹ್ಮ್ ಹ್ಮ್ ಮಾರ್ಚ್ ಏಪ್ರಿಲ್ನಾಗ ಮತ್ತೆ ಒಂದು ಸರ್ತಿ ಕ್ಲೀನ್ ಮಾಡ್ಕೋಬೇಕು ಸರ್ ಹೊಲನ. ಹ್ಮ್ ಹ್ಮ್ ಅಂದ್ರ ಕುಂಟಿ ಅಥವಾ ರೂಟ್ರ್ ಅಥವಾ ಇಲ್ಲಂದ್ರೆ ಟಿಲ್ಲರ್ ಹಾಕ್ಬೇಕು ಸರ್. ಅದು ಅದಕ್ಕೆ ತಕ್ಕಂತಾಗ ನೋಡ್ಕೊಂಡು ಹೊಲ ಅದ ಮಾಡಿ ಇಟ್ಕೋಬೇಕು ಸರ್. ಹ್ಮ್ ಮೇ ತಿಂಗಳದಾಗ ಸರ್ ಲಾಸ್ಟ್ ವೀಕ್ನಾಗ ಬೀಜ ಊರ್ಬೋದು ಸರ್, ಹ್ಮ್ ಯಾಕಂದ್ರ ರೋಣಿ ಮಳೆಗೆ ಹಾಕ್ಬೇಕು ಸರ್. ಹ್ಮ್ ಆಕ್ಚುಲಿ ಅದ್ ತೊಗರಿ ರೋಣಿ ಮಳೆಗೆ ಬಿತ್ತನೆ ಮಾಡ್ಬೇಕು ಸರ್ ಅದು. ಹ್ಮ್ ಹ್ಮ್ ಈಗ ರೋಣಿ ಮಳೆಗೆ ಬಿತ್ತನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಹ್ಞೂ ಸರ್, ಈಗ ಬಿತ್ತದಕ್ಕೆ ಈ ಕ್ರಮಗಳೇನು, ಎಷ್ಟೆಷ್ಟು ಅಂತರದಲ್ಲಿ ಬೀಜಗಳನ್ನ ಬಿತ್ತೀರಾ? ನಾನು ಸರ 6.5 ಫೂಟ್ ಬೀದಿ ಬಿಡ್ತೀನಿ ಸರ್. ಹ್ಮ್ 6.5 ಫೂಟ್ ಬೀದಿ ಬಿಟ್ರೆ ಅದು ಟ್ರ್ಯಾಕ್ಟರ್ ಒಳಗೆ ಹೋಗಕ್ಕೆ ಸಾಧ್ಯ ಆಗತ್ತೆ ಸರ್. ಅಷ್ಟು ಅಂತರ ಬೇಕಾ? ಹ್ಞೂ ಸರ್, ಇಲ್ಲಾಂದ್ರೆ ಟ್ರ್ಯಾಕ್ಟರ್ ಒಳಗೆ ಹೋಗಲ್ಲ ಸರ್. ಹ್ಮ್ ಹ್ಮ್ ಮತ್ತೆಲ್ಲ ಸಾಲ್ ತೊಳೆದು ಎಲ್ಲ ಲೈನ್ ಎಲ್ಲ ಕಟ್ ಆಗಿ ಸರ್ ತೊಗರಿ ಕಟ್ಟಾಕತ್ತೆ ಸರ್. ಹ್ಮ್ ಹಂಗಾಗಿ 6.5 ಫೂಟ್ ಅಂತರ ಬಿಡ್ತೀನಿ ಸರ್. ನಾನು ಗಿಡದಿಂದ ಗಿಡಕ್ಕೆ 1.5 ಫೂಟ್ ಒಂದು ಬೀಜ ನಾಟಿ ಮಾಡ್ತೀನಿ ಸರ್ ನಾನು. ಹಂಗಾಗಿ ಒಂದು 2 ಎಕರೆ 2.5 ಎಕರೆಗೆ ಒಂದು 2.5 ಕೆಜಿ ಹೋಗ್ತಾವೆ ಸರ್ ಅಷ್ಟೇ. 2.5 ಕೆಜಿ ಹೋಗ್ತಾರೆ ರಗಡ್ ಸರ್ ಬಿತ್ತನೆಗೆ? ಹ್ಞೂ ಸರ್, 2.5 ಕೆಜಿ ಬೀಜ ಹೋಗ್ತಾವೆ ಸರ್. ಒಂದು ಸುಮಾರು ಒಂದು 15-20 ದಿನ ಮೇಲೆ ಮತ್ತೆ ಒಳಗೆ ರೂಟ್ ರೋಡ್ಸ್ಬೇಕು ಸರ್ ಅದನ್ನ. ಹ್ಮ್ ಹ್ಮ್ ಕಳೆ ಬಂದ್ಬಿಟ್ಟಿರ್ತದೆ ಸರ್ ಹಠಾತ್ಗೆ, ಅಲ್ಲಿ ಅದು ಮಳೆ ಜಾಸ್ತಿ ಆತಂದ್ರೆ ಹ್ಮ್ ರೂಟ್ ರೋಡ್ಸ್ಬಿಡ್ಬೇಕು ಸರ್. 15 ದಿನದಾಗ ಹ್ಮ್ 15-20 ದಿನದಾಗ ರೂಟ್ ರೋಡ್ಸಿದ ಸರ ಕಳೆ ತಕ್ಕಬೇಕು ಸರ್ ಅಷ್ಟೊತ್ತಿಗೆ. ಮೊದ್ಲಾಗ ರೂಟ್ ರೋಡಕ್ ಮುಂಚೆನ ಒಂದ್ಸರ್ತಿ ಕಳೆ ತೆಗೆದ್ಬಿಡ್ತು ಸರ್ 15 ದಿನದಾಗ. ಹೌದಾ? ಹ್ಮ್ ಹ್ಞೂ ಸರ್, ಹ್ಮ್ 15 ದಿನದಾಗ ಕಳೆ ತಕ್ಕೊಂಡು ಸರ್ ಕಳೆ ಮುಗಿಯತ್ಲೆ 20 ದಿವಸ ಸಾಕತ್ ಸರ್. ಓಹೋ, ಅವಾಗ ರೂಟ್ ರೋಡ್ಸ್ಬಿಡ್ತು ಸರ್. ಹ್ಮ್ 20 ದಿನದಾಗ ರೂಟ್ ರೋಡ್ಸಿದ್ವು ಅಂದ್ರೆ ಸರ್ ಮತ್ತೆ ಹೊಳ್ಳಿ ಒಂದು 45 ದಿನ 50 ದಿವಸದ ಆದ್ಮೇಲೆ ಚೆನ್ನಾಗಿ ಮಳೆ ಆತಂತಂದ್ರೆ ಒಂದು ಸುಮಾರು ಒಂದು 3 ಫೂಟ್ ಹೈಟ್ ಬೆಳಿತೈತೆ ಸರ್ ಹಠಾತ್ಗೆ. 50 ದಿನಕ್ಕೆ ಸರ್, ಹ್ಮ್ 50 ದಿನಕ್ಕೆ 3 ಫೂಟ್ ಬೆಳೆ ಆಗತ್ತೆ ಸರ್. ಅದ 3 ಫೂಟ್ ಆಗಿಂದ ಒಂದ್ ಸ್ವಲ್ಪ ಪಿಂಚಿಂಗ್ ಮಾಡ್ಬೇಕಾಗತ್ತೆ ಸರ್. ಅದ್ ಪಿಂಚಿಂಗ್ ಅಂದ್ರೆ ಕುಡಿ ಚೂಟ್ಬೇಕು ಸರ್ ಅದನ್ನ. ಹೌದಾ? ಯಾಕೆ ಅದು? ಅದು ಇಳುವರಿ ಜಾಸ್ತಿ ಬರ್ತದೆ ಸರ್ ಪಿಂಚಿಂಗ್. ಹಂಗಾರೆ ಸೈಡ್ ಜಾಸ್ತಿ ಕಿಸಲ್ ಹೊಡೋದು ಏನಾಕತಿ ಗಿಡ ಗ್ರೌತ್ ಆಗಿ ಒಂದಿಷ್ಟು ಜಾಸ್ತಿ ಇಳುವರಿಗೆ ಅನುಕೂಲ ಆಕತ್ ಸರ್, ಯಾಕಂದ್ರೆ ದೊಡ್ಡ ಗಿಡ ಆಕತ್ ಸರ್. ಈ ಹಂಗಾಗಿ ತೊಗರಿಗೆ ಯಾವ ತಳಿ ಅದು ನಿಮಗೆ ನೀವು ಬೆಳೆಯೋದು? ಸರ್ ಅದು ನಿರ್ಮಲ ಅಂತೇಳಿ ಬರ್ತಾರೆ ದುರ್ಗಾ ಅಂತೇಳಿ. ಹ್ಮ್ ಹ್ಮ್ ಅದು ಇಲ್ಲಿ ಆಗ್ರಾದಾಗ ಏನು ವಿಶೇಷ ಬೆಳೆಯೋದು ಗುಣ? ಅದ್ರ ವಿಶೇಷ ಅಂದ್ರೆ ಸರ್ ಈಗ ನಾವು ಜವಾರಿ ಬೆಳಿತೀವಲ್ಲ ಸರ್, ಹ್ಮ್ ಜವಾರಿ 4 ಗಿಡಕ್ಕ ಇದು 1 ಗಿಡಕ್ಕೆ ಸಮ ಸರ್ ಅದು. ಅಂದ್ರೆ ಅಷ್ಟು ಕಾಯಿ ಕಟ್ಟುತ್ತ? ಹ್ಞೂ ಸರ್, ಅಷ್ಟು ಕಾಯಿ ಕಟ್ಟಿಸ್ತದೆ ಸರ್ ಅದು. ಓಹೋ, ಈ ಒಟ್ಟು ಹೂ ಬಿಡ್ತೆ ಅಂದ್ರೆ ಅದು ಕಾಯಿ ಫಿಕ್ಸ್ ಸರ್ ಉದ್ರಂಗಲ್ ಸರ್ ಇದು. ಇದರದು? ಹ್ಞೂ ಸರ್, ಹಂಗಾಗಿ ಇದನ್ನ ಆಯ್ಕೆ ಮಾಡ್ಕೊಂಡಿದ್ ಸರ್ ನಾನು. ಹ್ಮ್ ಈಗ ಉದಾಹರಣೆಗೆ ಜವಾರಿ ತೊಗರಿ ನಾ 4 ಎಕರೆ ಹಾಕೋದಕ್ಕ ಇದು 2.5 ಎಕರೆಕ್ಕೆ ಹಾಕಕ್ಕ ಸಮ ಸರ್. ಸಮ ಆಗ್ತದೆ? ಹ್ಞೂ ಸರ್. ಓಹೋ, ಆಮೇಲೆ ಔಷಧಿ ಜಾಸ್ತಿ ಬಳಸ್ಕೊಂಗಲ್ ಸರ್ ಇದು. ಓಹೋ, ಅಂದ್ರೆ ರೋಗ ಕಡಿಮೆನಾ ಇದಕ್ಕೆ? ರೋಗ ಕಡಿಮೆ ಸರ್ ಇದಕ್ಕೆ. ಹ್ಮ್ ರೋಗ ಕಡಿಮೆ ಸರ್. ಕೀಟಬಾಧೆ? ಕೀಟಬಾಧೆ ಬರ್ತ ಸರ್, ಹ್ಮ್ ಕೀಟಬಾಧೆ ಬರ್ತ ನಿರ್ವಹಣೆ ಮಾಡ್ತು ಸರ್. ಹ್ಮ್ ಹ್ಮ್ 9 ದಿನಕ್ಕ ಒಂದ್ ಸರ್ತಿ ಮಾಡ್ಬೇಕು ಸರ್ ಹ್ಮ್ ಅಂದ್ರ 3 ತಿಂಗಳಿಗೆ. ಹ್ಮ್ ನೆಕ್ಸ್ಟ್ ಮತ್ತೆ ಹೊಳ್ಳಿ 4.5 ತಿಂಗಳಿಗೆ ಒಂದು 3 ಸರ್ತಿ ಕೀಟನಾಶಕ ತಗೋಬೇಕು ಸರ್, ಸ್ಪ್ರೇ ಮಾಡ್ಬೇಕು ಸರ್, ಆರ್ಗ್ಯಾನಿಕ್ ಬಳಸ್ಬೇಕು ಸರ್, ಆರ್ಗ್ಯಾನಿಕ್ ಬಳಸೋದು ಸರ್ ನಾನು ಜಾಸ್ತಿ. ಹಂಗಾಗಿ ಬಳಸಿ ಕಾಯಿ ಹೂ ಕಟ್ಟೋ ಅಂತಾಗ ಸ್ವಲ್ಪ ಔಷಧಿ ಸ್ಪ್ರೇ ಮಾಡಿಸ್ಕೊಂತೀನಿ ಸರ್ ನಾನು. ಈಗ ಒಟ್ಟಾರೆಗೆ ನೀವು ತೊಗರಿಗೆ ನೀವು ಒಬ್ಬರೇ ಆಗಿರೋದ್ರಿಂದ ಹ್ಞೂ ಸರ್, ತೊಗರಿ ಬೆಳೆಯೋದು ಸೂಕ್ತ ಅಂದ್ಕೊಂಡಿದ್ದೀರ. ಹ್ಞೂ ಸರ್, ಈಗ ದನಕರುಗಳಿಲ್ಲ, ಆಮೇಲೆ ದನಕರುಗಳಿಲ್ಲ ಹೆಚ್ಚು ಸರ್. ಆಳುಗಳ ಅವಲಂಬನೆ ಆಗೋದು ಬೇಡ ಅಂತ. ಹ್ಞೂ ಸರ್, ಈ ಕಳೆ ನಿರ್ವಹಣೆಗೆಲ್ಲ ನೀವು ಇದನ್ನ ಟ್ರ್ಯಾಕ್ಟರ್ನ ಬಳಸ್ತೀರಿ? ಟ್ರ್ಯಾಕ್ಟರ್ ಬೆಳೆಸ್ತೇವೆ ಸರ್ ನಡಕ ರೋಟ್ರ್, ಆಮೇಲೆ ಮತ್ತೆ ಸಾಲ್ನಾಗ ತಕ್ಕಂತೀವಿ ಸರ್, ನಾನು ನನ್ನ ಹೆಂಡತಿ ಸಾಲಂದು ತಕ್ಕಂತೀವಿ ಸರ್, ಒಂದು 2 ಸರ್ತೆ ತಕ್ಕಬೇಕು ಸರ್. ಈ ಕಡಲೆ ಗಿಡದ ಹತ್ರ ಬಡ್ಡಿಯಲ್ಲಿ ಇರೋದೆಲ್ಲ ನೀವು ಕೈಲಿ ತೆಗಿಲೇಬೇಕು. ನಾವು ತೆಗಿತೀವಿ ಸರ್, ಕೈಲೇ ಹಾಂ ತೆಗಿಬೇಕು ಸರ್ ಅದನ್ನ. ಸರಿ, ಇದೀಗ ಇದಕ್ಕೆ ಔಷಧೋಪಚಾರಗಳೆಲ್ಲ ಅಗತ್ಯ ಇದೆಯಾ? ಔಷಧ ಏನಾದರೂ ಸಮಸ್ಯೆಗಳಿಗೆ ಬರ್ತದಾ? ಕೀಡಿ ಬರ್ತದೆ ಸರ್, ಹಸಿರು ಕೀಡಿ ಬರ್ತದೆ ಯಾವಾಗ ಸರ್. ಬರ್ತದೆ ಅದು? ಸರ್ ಅದು 4 ತಿಂಗಳಿಗೆ ಹೂ ಕಟ್ಟ ಅಂತದಾಗ ಬರ್ತದೆ ಸರ್, ಅದು ಮಗ್ಗಿ ಜೋರು ಇದ್ದಾಗ ಅಥವಾ ಹೂ ಕಟ್ಟ ಅಂತದಾಗ ಅದು ಜಾಸ್ತಿ ಬರ್ತದೆ ಸರ್. ಅದು ಅವಾಗ ಒಂದಿಷ್ಟು ಇಂದಲೆ ಸೀರ್ ಇಡಕ್ ಮುಂಚೆನ ಸ್ಪ್ರೇ ತಕ್ಕಬೇಕು ಸರ್, ಸ್ಪ್ರೇ ಹೊಡಿಬೇಕು ಸರ್ ಔಷಧಿ. 4.5 ತಿಂಗಳ ಆತ ಅಂತಂದ್ರೆ ಸರ್ ಅದು ಅತ್ಲಾಗ ಅದು ಹುಳ ತಿನ್ನಕ ಚಾನ್ಸಸ್ ಇರಗಲ್ಲ ಸರ್, ಬಲ್ಪ್ ಬಿಡ್ತದೆ ಸರ್ ಅದು ಕಾಯಿ ಬಲ್ಪ್ ಬಿಟ್ಟಿಂದ ಹುಳ ತಿನ್ನಕ ಚಾನ್ಸ್ ಇರಗಲ್ಲ ಸರ್ ಅದು. ಓ ಹಾಗೆ. ಹ್ಞೂ ಸರ್, ಅದು ಯಾಕಂದ್ರೆ ಕಾಳು ಅಲ್ಲೇ ದಪ್ಪ ಆಗಿಬಿಡುತ್ತಲ್ಲ ಸರ್ ಅದು, ಅದು ಅಲ್ಲೇ ಕಡಿಮೆ ಆಗಿಬಿಡುತ್ತೆ ಸರ್, ಆಟೋತಿಗೆ ಸ್ಪ್ರೇ ತಗೊಂಡ್ಬಿಟ್ಟಿರ್ತಾವೆ ಒಂದು 3 ಸಲ, ಹಂಗಾಗಿ ಅದು ಕಡಿಮೆ ಆಗಿಬಿಡುತ್ತೆ ಸರ್. ನಿಮಗೆ ಎಷ್ಟು ದಿನದೊಳಗಡೆ ನಿಮಗೆ ಕೈಗೆ ಬರ್ತದೆ ಬೆಳೆಯೋದು? 6 ತಿಂಗಳು ಬೇಕು ಸರ್. 6 ತಿಂಗಳು. ಹ್ಞೂ ಸರ್, ಕಟಾವು ಮಾಡುವ ವಿಧಾನಗಳು ಏನೇನು? ಬರೀ ಕಾಯಿ ಕಾಯಿ ಕಾಯಿ ಅಷ್ಟೇ ಕೊಯ್ಕೊಂತೀವಿ ಸರ್ ನಾವು, ಹೌದಾ? ಯಾಕಂದ್ರೆ ಅದು ಸುಮಾರು 5 ಫೂಟ್ ಹೈಟ್ ಹಾಕತ್ ಸರ್ ಗಿಡ, ಹಂಗಾಗಿ ಕಾಯಿ ಕಾಯಿ ಅಷ್ಟೇ ಕೊಯ್ಕೊಂತೀವಿ ಸರ್ ನಾವು. ಕೊಯ್ಕೊಂಡು 3 ಫೂಟ್ ಕಟ್ಟಿಗೆ ಕೆಳಗೆ ಬಿಟ್ಬಿಡ್ತೀವಿ ಸರ್ ಕೋಲಿನ, ಅದನ್ನ ಕಾಯಿ ಕೊಯ್ಕೊಂಡು ಒಂದ್ ಹತ್ರ ಜಮಾ ಮಾಡ್ತೀವಿ ಸರ್, ಅದನ್ನ ಜಮಾ ಮಾಡ್ಕೊಂಡು ಮಿಷನ್ಗೆ ಡೈರೆಕ್ಟ್ ಕೊಟ್ಟು ಬಿಡ್ತೀವಿ ಸರ್ ಬಡಿಗಿಲ್ ಸರ್ ಅದನ್ನ. ಹೌದಾ? ಹ್ಞೂ ಸರ್, ಒಣಗಿಸೋ ವಿಧಾನಗಳು ಬೇಡವಾ? ಅದು ಒಣಗಿ ಬಿಟ್ಟಿರ್ ಸರ್, ಹೊಲ್ದಾಗ ಹೌದಾ? ಒಣಗಿ ಬಿಟ್ಟಿರ್ ಸರ್ ಅದ, ಮತ್ತೊಂದು ವಾರ ಬಿಡ್ತು ಸರ್ ಬಿಸಿಲಿಗೆ, ಯಾಕಂದ್ರೆ ಪೂರ್ತಿ ಕಟ್ಟಿ ಒಣಗಿದ್ರೆ ಚಲೋ ಸರ್ ಅದು, ಹಂಗಾಗಿ ಮತ್ತೊಂದ್ ವಾರ ಬಿಡ್ತು ಸರ್, ಮತ್ತೆ ಕೊಯ್ಯತ್ಲೆ ಒಂದ್ ವಾರ ಆಗ್ಬಿಡ್ತು ಸರ್ ಅದು, ಸಣ್ಣಾಗಿ 2.5 ಎಕರೆ ಕೊಯ್ಯತ್ಲೆ ಮಳೆಗಾಲ ಇರಗಲ್ಲ ಸರ್ ಡಿಸೆಂಬರ್ನಾಗ, ಹಂಗಾಗಿ ಆರಾಮಾಗಿ ಕೊಯ್ತೀವಿ ಸರ್ ಅದು. ಹೋದು ಒಂದ್ ವಾರ ಅನ್ನತ್ಲೆ ಅದು ಪೂರ್ತಿ ಕಟ್ಟಿ ಒಣಗಿ ಬಿಟ್ಟಿರ್ತ ಸರ್ ಅದು, ಡೈರೆಕ್ಟ್ ಮಿಷನ್ ಬ್ಯಾಗ್ ಕೊಟ್ಬಿಡ್ತು ಸರ್, ಅದು ರಾಶಿ ಮಾಡ್ಬಿಡ್ತು ಆಟೋಮೆಟಿಕ್ ಬೀಜನ ಡೈರೆಕ್ಟ್ ಬಂದ್ಬಿಡುತ್ತೆ ಸರ್ ಅದ್ರ. ಹೌದಾ? ಹ್ಞೂ ಸರ್, ಒಟ್ಟು ಒಂದ್ ಕಡೆ ಹೋಗತ್ ಸರ್, ಒಟ್ಟನ್ನ ದನಕ್ಕೆ ಉಪಯೋಗ ಆಕತ್ ಸರ್ ಅದು. ಈಗ ಈ ತೊಗರಿ ಉಪಚಾರ ಮಾಡೋದು ಇರ್ತತ? ಈಗ ಕೆಲವ್ರ ಕಡೆಗೆ ಏನು ತೊಗರಿಯನ್ನು ಕೆಮ್ಮಣ್ಣಿನಲ್ಲಿ ಅದ್ದಿ ಅದು ಒಣಗಿಸಿ ಹಾಗೆ ಸ್ಟಾಕ್ ಮಾಡಿ ಇಟ್ಕೊಳ್ತಾರೆ ಹುಳಗಳು ಬೀಳಬಾರ್ದು ಅಂತೇಳಿ. ಯಾಕಂದರೆ ಇದು ಆಹಾರ ಧಾನ್ಯ ಬೆಳೆ ಅಲ್ವಾ, ಹ್ಞೂ ಸರ್, ಮನೆಯಲ್ಲಿ ಇಟ್ಕೊಳ್ಳೋದು ಅದನ್ನ ಶೇಖರಿಸಿ ಇಟ್ಕೊಳ್ಳೋದು ಬಹಳ ಅಗತ್ಯ ಇರ್ತದೆ. ಅದು ನಮಗೆ ಊಟಕ್ಕೆ ಎಷ್ಟು ಬೇಕಾಕೈತಿ ಸರ್, ಅಂದಾಜು ಒಂದ್ 50 ಕೆಜಿ ಬೇಕಂದ್ರೆ ಅಷ್ಟು ಉಳಿಸ್ಕೊಂತು ಸರ್. ಒಂದ್ ದಿವಸ ರಾತ್ರಿ ನೆನೆಕ್ತೇವ್ ಸರ್, ಬೆಳಿಗ್ಗೆ ಹೊರಗ್ ತೆಗಿಬೇಕು ಸರ್ ಅದನ್ನ, ಕೆಮ್ಮಣ್ಣ ಹಚ್ಚಿ ಬೆಳತನ ಹಂಗ ಅದನ್ನ ಕೆಮ್ಮಣ್ಣಾಗ ಇರ್ಬೇಕು ಸರ್ ಅದು, ಆಮೇಲೆ ಬೆಳಿಗ್ಗೆ ಅದನ್ನ ಒಣಗ್ಬೇಕು ಸರ್ ಅದನ್ನ, ಒಣಗಿ ಪೂರ್ತಿ 2 ದಿವಸ ಒಣ ಕಟ್ಟಿ ಒಣಗಿಸ್ಬೇಕು ಸರ್ ಅದನ್ನ, ಒಣಗಿಸಿ ಇದಕ್ ಹಾಕ್ಸ್ತೇವ್ ಸರ್, ಜೋಳ ಹಿಟ್ಟು ಆಗ್ತೈತೆ ಅಲ್ಲ ಸರ್, ಹಿಟ್ಟಿನ ಗಿರಣಿಗೆ ಹಾಕಕ್ ಬರುತ್ತೆ ಸರ್, ಇಲ್ಲ ಕಲ್ಲಾಗ ಒಡ್ಯಾಕ ಬರುತ್ತೆ ಸರ್, ಬಿಸ ಕಲ್ಲಲ್ಲಾದ್ರೆ ಹಾಕೋಬಹುದು, ಬಿಸ ಕಲ್ಲಾಗಾದ್ರೆ ಇಟ್ಕೊಳಕ್ ಬರುತ್ತೆ ಸರ್ ಅದು, ಬೇಳೆ ಮಾಡಿ ಇಟ್ಕೋಬಹುದು. ಬೆಳೆ ಮಾಡಿ ಇಟ್ಕೊಳಕ್ ಬರುತ್ತೆ ಸರ್. ಬೆಲೆ ಹೇಗಿದೆ? ನನಗೆ 6,800 ರೂಪಾಯಿ ಕ್ವಿಂಟಲ್ ಸಿಕ್ಕತ್ ಸರ್ ಅದು. ಓಹೋ, ಸರ್ 9 ಕ್ವಿಂಟಲ್ ಆಗಿತ್ತು ಸರ್ 2.5 ಎಕರೆಗೆ. 2.5 ಎಕರೆಗೆ 9 ಕ್ವಿಂಟಲ್ ಆಗಿದೆ. ಹ್ಞೂ ಸರ್, ಒಳ್ಳೆ ಇಳುವರಿ ಬರ್ತದೆ ಹಂಗಾರೆ. ಚಲೋ ಬಂತು ಸರ್, 60,000 ರೂಪಾಯಿದ್ದು ಆಯ್ತು ಸರ್ ಅದು. ಓಹೋ, 60,000 ರೂಪಾಯಿ ಪಟ್ಟಿ ಆಯ್ತು ಸರ್, ನಾನು ಖರ್ಚು ಮಾಡಿದ್ದಂದ್ರೆ 25,000 ರೂಪಾಯಿ ಖರ್ಚು ಬಂದಿತ್ತು ಸರ್ ಅದಕ್ಕೆ, 60,000 ರೂಪಾಯಿದಾಗ 25,000 ತೆಗೆದ್ರೆ ಸರ್ ಒಂದು 35,000 ರೂಪಾಯಿ ನನಗೆ ಅದು ಲಾಭ ಅನಿಸ್ತು ನೋಡಿ ಸರ್. ಒಂದು 4 ತಿಂಗಳೊಳಗೆ ಅಷ್ಟು ಗಳಿಸ್ಬಿಡ್ತೀರ? 6 ತಿಂಗಳು. ಹ್ಞೂ ಸರ್, 6 ತಿಂಗಳು ಬೇಕು. ಮೇದಾಗ ನಾಟಿ ಮಾಡಿದ್ರೆ ಸರ್ ಬೀಜನ, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ನಾಗ ಪೂರ್ತಿ ಇದಾಗತ್ತೆ ಸರ್. ಜೂನ್ ಮಳೆ ಆಗ್ಲಿಲ್ಲ ಮೇದಾಗ ಅಂತಂದ್ರೆ ಜೂನ್ನಾಗ ನಾಟಿ ಮಾಡಿದ್ರೆ ಸರ್ ಡಿಸೆಂಬರ್ಗೆ ಕಟಾವಾಗತ್ತೆ ಸರ್. ಆಕ್ಚುಲಿ ಅದನ್ನು ಮೇದಾಗ ಮಾಡಿದ್ರೆ ಚಲೋ ಸರ್, ಜಲ್ದಿ ಬರ್ತೈತಿ. ಜೂನ್ಯಾಗ ಈ ಸಲ ಮಳೆ ಲೇಟ್ ಆಗ್ಬಿಡುತ್ತೆ ಸರ್ ಈ ವರ್ಷ, ಹಿಂಗಾಗಿ ಈಗ 1 ತಿಂಗಳ ಮೇಲೆ 10 ದಿವಸದ ಆಗೈತೆ ಸರ್, ಅಂದ್ರೆ 40 ದಿನದ ಆಯ್ತು ಸರ್. ಎಲ್ಲಿ ಮಾರ್ಕೆಟ್ಗೆ ಹೋಗ್ತಿರನ್ನ? ಮಾರ್ಕೆಟ್ಗೆ ಸರ್ ದಲ್ಲಾಳಿ ಅಂಗಡಿಗೆ ಕಳಿಸ್ತೇನೆ ಸರ್ ನಾನು, APMC ತಗೊಂತಾರ ಬಿಡು ಸರ್, ತಗಂದ್ರೆ ಅವ್ರಿಗೆ ಬಹಳ ಬೇಕು ಸರ್, ಅವ್ರಿಗೆ ಒಂದ್ 10 ಕ್ವಿಂಟಲ್ ಇತ್ತಂದ್ರೆ ಅವ್ರು ಬೆಂಬಲ ಬೆಲೆಗೆ ತಗಂತಾರ ಸರ್. ಬೆಂಬಲ ಬೆಲೆ ಎಷ್ಟಿದೆ ಈಗ? ಬೆಂಬಲ ಬೆಲೆ ಸರ್ ಹೋದ ವರ್ಷ 7.5 ಸಾವಿರ ಇತ್ತು ಸರ್, ಅದು ಈ ವರ್ಷ ಮಾರ್ಕೆಟ್ಗೆ ಹೊಸ ಕಾಳು ಬಂದ್ಮೇಲೆ ಗೊತ್ತಾಗತ್ತೆ. ಈಗ ನೀವು ಹೊರಗಡೆ ಕೊಟ್ರೆ ಹೆಂಗ್ ಕೊಡ್ತೀರಾ ನೀವು ಹೊರಗಡೆ ಸರ್? ಅದು ಒಂದ ಒಂದ್ ಹತ್ರ ಅಲ್ಲ 2 ಹತ್ರ ನಾವು ಕೇಳ್ತೀವಿ ಸರ್, ತಾವ್ರಗೇರ ಮಾರ್ಕೆಟ್ ಇಲ್ಲಂದ್ರ ಕುಷ್ಟಗಿ ಮಾರ್ಕೆಟ್ ಇಲ್ಲಂದ್ರ ಕೊಪ್ಪಳ ಮಾರ್ಕೆಟ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಕೊಡ್ತೀವಿ ಸರ್. ಅಲ್ಲ, ಅಂದಾಜು ಈಗ ಎಷ್ಟಿದೆ ರೇಟು, ಎಷ್ಟು ಸಿಕ್ತು ನಿಮ್ಗೆ ಲಾಸ್ಟ್ ಟೈಮ್? ನಮ್ಗೆ ಲಾಸ್ಟ್ ಟೈಮ್ ನನಗೆ 6,800 ಸಿಕ್ತು ಸರ್. ಓಹೋ, ಸರ್. ಒಟ್ಟು ತೊಗರಿ ನಿಮಗೆ ಒಂದಿಷ್ಟು ಲಾಭದಾಯಕವಾಗಿರ್ತಕ್ಕಂಥ ಬೆಳೆ ಆಗಿದೆ. ಹೌದು ಸರ್, ಲಾಭದಾಯಕ. ಅದರಲ್ಲಿ ಇದು ನೀವು ಬೆಳೆಯುವಂಥ ವಿಶೇಷ ತಳಿ ಆಗಿರೋದ್ರಿಂದ ಹ್ಞೂ ಸರ್ ಹೆಚ್ಚು ಇಳುವರಿ ಬರ್ತದೆ. ಹೌದು ಸರ್, ಹೂ ಕಟ್ಟಿದ್ಮೇಲೆ ಕಾಯಿ ಪಕ್ಕ ಅದು. ಹ್ಞೂ ಸರ್, ಕಾಯಿ ಪಕ್ಕ. ಆಮೇಲೆ ಒಂದು ಸ್ವಲ್ಪ ಇದು ಏನಕ್ಕತ್ತೆ ಅಂದ್ರೆ ಸರ್, ಒಂದು ತೇವಾಂಶ ಹಂಗೆ ಮಳೆಗೆ ಎಕ್ದಮ್ ಕೈ ಕೊಡ್ತೆ ಅಂದ್ರೆ 15 ದಿವಸ ತಡ್ಕನ ಕೆಪಾಸಿಟಿನ ಇರ್ತೈತೆ ಸರ್ ತೊಗರಿಗೆ. ಓಹೋಹೋ, ಏನು ಮೆಕ್ಕೆಜೋಳ ಸಜ್ಜಿ ಅಂತಾಗ ಎಕ್ದಮ್ ಒಣಗಿ ಬಾಡಿ ಹೋಗಂಗಿಲ್ಲ ಸರ್ ಅದು. ಸ್ವಲ್ಪ ಅಂದ್ರೆ ಬರೋದಲ್ಲೂ ಸಹಿತ ಅದಕ್ಕೆ ಹ್ಞೂ ಸರ್ ಬೆಳೆಯುವ ಇದು ಇದೆ, ಶಕ್ತಿ ಉಂಟು, ಶಕ್ತಿ ಐತೆ, ತೇವಾಂಶ ಹಿಡಿದಿಟ್ಕೊಳ್ಳೋ ಶಕ್ತಿ ಐತೆ ಸರ್ ಅದಕ್ಕೆ. ಹಂಗಾಗಿ ಸರ್ ಮತ್ತೆಲ್ಲ ಖರ್ಚು ಜಾಸ್ತಿ ಬರಕತ್ತಿದ್ವು ಸರ್, ಮೆಕ್ಕೆಜೋಳಕ್ಕ, ಆಮೇಲೆ ಸಜ್ಜಿಗೆ, ಆಮೇಲೆ ನವಣಿಗೆ, ಅವಕ್ಕೆಲ್ಲ ಖರ್ಚು ಭಾಳ ಬರೋದಕ್ಕೆ ಸರ್ ಅದನ್ನ ಕೈ ಬಿಟ್ಕೊಂಬಿಟ್ಟು ಸತಿನ ಒಂದು ಕುಂಟಿ, ಆಮೇಲೆ ಕೂರ್ಗಿ, ಆಮೇಲೆ ಗಡ್ಡೆ ಕುಂಟಿ, ಆಮೇಲೆ ಎಡಿ ಹೊಡೆಯೋದು ಅಂದ್ರೆ ನಾನು ಎತ್ತುಗಳು ಬೇಕಾಗಲ್ಲ ಸರ್. ಅದ್ರ ಸಲುವಾಗಿ ಟ್ರ್ಯಾಕ್ಟ್ರಿಗೆ ಸಂಬಂಧಪಟ್ಟದ ಕೆಲಸ ಮಾಡ್ಸೀನಿ ಸರ್ ನಾನು 2 ವರ್ಷದಿಂದ. ಈಗ ತೊಗರಿ ಜೊತೆಗೆ ಬೇರೆ ಏನೇನು ಬೆಳಿತೀರಿ ನೀವು ತೊಗರಿ ಅಲ್ದೇನೆ? ತೊಗರಿ ಜೊತೆ ಸರ್ ಇದನ್ನ ಗುರಾಳ ಆಗ್ತದೆ ಸರ್. ಮಿಶ್ರವಾಗಿ ಬೆಳಿತೀರಾ ಅದ್ರಾಗೆ? ಸಪ್ರೇಟ್ ಮಿಶ್ರವಾಗಿ ಬೆಳಿತೀನಿ ಸರ್, ಯಾಕಂದ್ರೆ ಅಲ್ಲಿ ಕೆಲವೊಂದತ್ತೆಲ್ಲ ಇದು ಗ್ಯಾಪ್ ಇರ್ತೈತೆ ಅಲ್ಲ ಸರ್. ಅದು ಏನಾದ್ರು ಕುಂಟಿ ಹೊಡೆತ್ಲೆ, ಆಮೇಲೆ ಬೀಜ ಊರತ್ಲೆ, ಅದು ಉಟ್ಲಿಲ್ಲ ಅಂತ ಅಂತಂದ್ರೆ ಒಂದ್ 10 ಫೋಟೋ 20 ಫೋಟೋ ಗ್ಯಾಪ್ ಇತ್ತಂದ್ರೆ ಅಲ್ಲಿ ಗುರಾಳ ಉರ್ಕೊಂಡ್ಬಿಡ್ತು ಸರ್. ಇಲ್ಲ ಗುರಾಳ ಉರ್ಕೊಂತು, ಇಲ್ಲಾಂದ್ರೆ ಅಲಸಂದಿ ಉರ್ಕೊಂತು ಸರ್. ನಮ್ಗೆ ಎಷ್ಟು ಬೇಕು ಅಷ್ಟು ಗುರಾಳ, ಎಷ್ಟು ಬೇಕು ಅಷ್ಟು ಅಲಸಂದಿ ಉರ್ಕೊಂಬಿಡ್ತು ಸರ್. ತೊಗರಿ ಗ್ಯಾಪ್ದಲ್ಲಿ ಉರ್ಕೊಂಡು ಅದು ಕವರ್ ಮಾಡ್ಕೊಂಬಿಡ್ತು ಸರ್, ಗುರಾಳ ನನ್ನ ಚಟ್ನಿಗೆ ಆಗುತ್ತೆ ಸರ್. ನಿಮ್ದು ಮಳೆಯಾಶ್ರಿತ ಭೂಮಿ ಆಗಿರೋದ್ರಿಂದ ವರ್ಷಕ್ಕೆ ಒಂದೇ ಬೆಳೆ ತಗೊಳ್ತೀರಿ? ಹ್ಞೂ ಸರ್. ಒಂದೇ ಹಿಂಗಾರಿನಲ್ಲಿ ಏನು ಬೇರೆ ಏನಾದ್ರು ಬೆಳಿಲಿಕ್ಕಾಗಲ್ಲ? ಹಿಂಗಾರಿನಲ್ಲಿ ಬೆಳೆಯಕ್ಕಾಗಲ್ಲ ಸರ್, ಯಾಕಂದ್ರೆ ಮತ್ತೆ ಡಿಸೆಂಬರ್ಗೆ ಕಟಾವ್ ಆತಂದ್ರೆ ಡಿಸೆಂಬರ್ಗೆ ಇಸಾಕಿ ಮಳೆ ಅಲ್ಲಿಗೆ ಕ್ಲೋಸ್ ಆಗಿಬಿಡ್ತಾವ ಸರ್ ಮಳೆ ಅಲ್ಲಿಗೆ. ಮತ್ತೆ ಹಿಂಗಾಗಿ ಅದು ಮಳೆ ಆತಂದ್ರೆ ಅದು ಏನು ಮಾಡೋಕೆ ಆಗಲ್ಲ ಸರ್, ಲಾಸ್ಟ್ ಮಳೆ ಹಾಕಿಸ್ಬಿಡ್ತು ಸರ್, ಒಂದೊಂದು ಜನವರಿಗೆ ಹಾಕಿರ್ತೈತೆ, ಆದ್ರೆ ಅದು ಮುಂದೆ ಆಗತ್ತೆ ಅನ್ನೋದು ಗ್ಯಾರಂಟಿ ಇರಲ್ಲ ಸರ್, ಅಲ್ಲಿಗೆ ಕ್ಲೋಸ್ ಮಾಡಿಬಿಡ್ತು ಸರ್, ಅದು ಮತ್ತೆ ಭೂಮಿನ ಮತ್ತೆ ಅದ ಮಾಡ್ಕೋಬೇಕಲ್ಲ ಸರ್, ಡಿಸೆಂಬರ್ಗೆ ಕ್ಲೋಸ್ ಮಾಡಿಬಿಡ್ತು ಸರ್ ನಾನು. ಅತ್ತಾಗ ಇನ್ನು ಮುಂಗಾರಿಗೆ ಬರೋದ್ರೊಳಗೆ ನಿಮಗೆ ಅದು ಖಾಲಿ ಇರ್ತದೆ? 5 ತಿಂಗಳ ಇರುತ್ತೆ ಸರ್ ನಮ್ಮ ಮತ್ತೆ ಮುಂಗಾರು ಬರಕ, 5 ತಿಂಗಳದೊಳಗೆ ಮತ್ತೆ ಭೂಮಿ ನಿರ್ವಹಣೆ ಮಾಡ್ಕೋಬೇಕು ಸರ್, ಅದ ಮಾಡ್ಕೋಬೇಕು ಸರ್, ಭೂಮಿ ಅದ ಮಾಡ್ಕೊಂಡು ಸರ್. ನೋಡಿ 2.5 ಎಕರೆಯಲ್ಲಿ ತೊಗರಿ ಒಂದೇ ಮಾತ್ರ ಬೆಳಿತೀರಿ, ಅಷ್ಟರಿಂದ ಜೀವನ ನಡೀಲಿಕ್ಕೆ ಆಗ್ತಾ ಇದೆಯಾ? ಹೇಗೆ ಮತ್ತೆ ಬೇರೆ ಏನೇನು ಕೆಲ್ಸಕ್ಕೆ ಹೋಗ್ತೀರಾ? ಬೇರೆ ಕೂಲಿ ಹೋಗ್ಕೋ ಸರ್ ನಾವು. ಹೌದಾ? ಕೂಲಿ ಹೋಗ್ಕೋ ಸರ್, ಈಗ ತೊಗರಿ ಈಗ 2.5 ಎಕರೆ ತೊಗರಿ ಏನು ಮಾಡ್ತೀವಲ್ಲ ಸರ್, ಅದ್ರೊಳಗೆ ಒಂದು ವಾರ ಹೊಲ್ದಾಗ ಕೆಲ್ಸ ಇದ್ರೆ ತೊಗರಿ ಇರ್ ಸರ್, 4 ದಿವಸ ಒಂದು ವಾರ ಮತ್ತೆ ಗ್ಯಾಪ್ ಆಗುತ್ತೆ ಸರ್, ಅದ್ರೊಳಗೆ ಕೆಲ್ಸ ಇರಲ್ಲ ಸರ್. ಆ ಟೈಮ್ನಾಗ ನನ್ನ ಹೆಂಡತಿ ನಾವು ಕೂಲಿ ಹೋಗ್ಕೋ ಸರ್. ಹೌದಾ? ಕೂಲಿ ಹೋಗ್ಕೋ ಸರ್. ಏನೇನು ಇಲ್ಲಿ ಕೂಲಿ ಕೆಲಸಗಳು ಇರ್ತವೆ? ಇಲ್ಲಿ ಬೀಜೋತ್ಪಾದನೆ ಜಾಸ್ತಿ ಅದಾವಲ್ಲ ಸರ್ ಇಲ್ಲಿ. ಓಹೋ. ಕಲ್ಲಂಗಡಿ ಕ್ರಾಸಿಂಗ್, ಆಮೇಲೆ ಟೊಮಾಟೋ ಕ್ರಾಸಿಂಗ್. ಒಂದು ಸಾಮಾನ್ಯ ಸಣ್ಣ ಬಡ ಕುಟುಂಬ ಭೂಮಿ ಇಲ್ದಿದ್ರು ಸಹಿತ ಕೂಲಿಯನ್ನು ಆಶ್ರಯಿಸಿಕೊಂಡು ನಿಮ್ಮೂರಲ್ಲಿ ಬದುಕ್ಬೋದು? ಬದುಕ್ಬೋದು ಸರ್. ನಿರಂತರ ಕೆಲಸ ಇದೆ ಇಲ್ಲಿ? ನಿರಂತರ ಐತೆ ಸರ್, 12 ತಿಂಗಳನೂ ಐತೆ ಸರ್ ಇಲ್ಲಿ. ಯಾಕಂದ್ರೆ ಬೀಜೋತ್ಪಾದನೆ ಕಂಪ್ನಿಗಳು ಸುಮಾರು 8-10 ಕಂಪ್ನಿಗಳು ಇಲ್ಲಿ ಬೀಜೋತ್ಪಾದನೆ ಮಾಡ್ತಾವೆ ಸರ್. ಹಿಂಗಾಯ್ತು ಸರ್, ಇಲ್ಲಿ 12 ತಿಂಗಳನೂ ಇಲ್ಲಿ ಕೂಲಿ ಸಿಗ್ತಾವೆ ಸರ್. ಪುಟ್ಟ 2.5 ಎಕರೆ ಭೂಮಿಯಲ್ಲಿ ಕೃಷಿ ಮಾಡಿಕೊಂಡು ಕೃಷಿ ಕೂಲಿ ಕಾರ್ಮಿಕರಾಗಿ ನೀವು ಜೀವನ ಮಾಡ್ತಾ ಇದ್ದೀರಿ. ಮನೆಯವರು ಸಹಿತ ವ್ಯವಸಾಯದಲ್ಲಿ ಸಹಕಾರ ಮಾಡ್ತಾರ? ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಇರ್ತದ ಅಥವಾ ನಿಮ್ಗೆ ಜವಾಬ್ದಾರಿ ಜಾಸ್ತಿ ಇರ್ತದ? ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಇರ್ತದೆ ಸರ್, ಯಾಕಂದ್ರೆ ಮನ್ಯಾಗ ಅಡಿಗೆನು ಮಾಡ್ಬೇಕು, ಬಟ್ಟೆನು ತೊಳಿಬೇಕು, ಆಮೇಲೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಮತ್ತೆ ಹೊಲ್ದಾಗ ಬರ್ಬೇಕು, ಅವ್ರಿಗೆ ಇರ್ತದೆ ಸರ್. ಹೊಲದಲ್ಲಿ ಅವ್ರ ಹೆಣ್ಮಕ್ಳ ಪಾತ್ರ ಏನೇನು ಇರ್ತದೆ? ಪಗರಿ ಊರವದು ಎಲ್ಲದ ಅವ್ರ ಜೋಡಿನೂ ಮಾಡಿಸ್ತು ಸರ್, ಪಗರಿ ಊರ್ತಾರೆ ಸರ್, ಪಗರಿ ಊರಿದ್ಮೇಲೆ ಕಳೆ ತೆಗಿತಾರೆ ಸರ್, ಕಳೆ ತೆಗ್ದಿಂದ ಮುಂದೆ ಸ್ಪ್ರೇ ಎಣ್ಣೆ ಔಷಧ ಹೊಡೆಯೋದೊಂದು ಮಾಡಗಲ್ ಸರ್ ಅವರು, ಅದನ್ನ ನಾನು ಮಾಡ್ಕೊಂಡಿನಿ ಸರ್ ಕೂಲಿ ಆಳು ಹಚ್ಕೊಂಡು. ಮತ್ತೆ ಒಳ್ಳೆ ಈಗ ಕಟಾವ್ ಮಾಡ್ಬೇಕಾದ್ರೆ ಅವರು ಬರ್ತಾರೆ ಸರ್, ಕಟಾವ್ ಮಾಡ್ತಾರೆ ಸರ್, ತೊಗರಿನ ಮತ್ತೆ ಮಿಷನ್ಗೆ ಹೆಲ್ಪ್ ಮಾಡ್ತಾರೆ ಸರ್, ಮಿಷನ್ಗೆ ಕೊಡ್ತಾರೆ ಸರ್, ಅದ್ರ ಅಂದ್ರೆ 1-2 ಆಳಿಗೆ ಆಗಂಗಲ್ ಸರ್, 1-5 ಆಳು ಬೇಕಾಗ ಸರ್ ಮಿಷನ್ ಹಾಕೋತ್ನಾಗ, 1-5 ಆಳು ಇಟ್ಕೊಂಡು ನಾವು ಮನೆಯವ್ರು ಇಟ್ಕೊಂಡು ಮಾಡ್ತೇವೆ ಸರ್. ಒಳ್ಳೆಯದು ಸೋಮಣ್ಣ ಅವರೇ, ಇದುವರೆಗೂ ನಿಮ್ಮ ಕೃಷಿ ಅನುಭವಗಳನ್ನು ಮತ್ತು ಕೃಷಿ ಕೂಲಿ ಕಾರ್ಮಿಕರಾಗಿ ನಡೆಸ್ತಿರ್ತಕ್ಕಂಥ ಜೀವನದ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚ್ಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ತೊಗರಿ ಕೃಷಿ ಅನುಭವ ಕುರಿತು ಸೋಮಣ್ಣ ಗೋನಾಳ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಈಗ ಕೇಳಿ ಕೃಷಿ ಗೀತೆಗಳು. ಸಜ್ಜೆಯ ಮುತ್ತುಗಳು, ಈ ಸಜ್ಜೆಯ ಕಾಳುಗಳು, ಕಪ್ಪನೆ ಮುತ್ತುಗಳು, ಈ ಸಜ್ಜೆಯ ಕಾಳುಗಳು, ಈ ಸಜ್ಜೆಯ ಕಾಳುಗಳು.